ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭ ಮಾಡುತ್ತಿದ್ದೇವೆ. ಆತ್ಮೀಯ ಶ್ರೋತೃಗಳಿಗೆ ವಿದ್ಯಾ ಮಾಡುವ ನಮಸ್ಕಾರಗಳು. ಸಮಯ 5:30:19. ಈ ಸಂಜೆಯ ಕಾರ್ಯಕ್ರಮವನ್ನು ಕೃಷಿ ರಂಗದೊಂದಿಗೆ ಆರಂಭ ಮಾಡುತ್ತಿದ್ದೇವೆ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೊಯ್ಯು ಮತ್ತು ಒಕ್ಕಣೆ ಯಂತ್ರಗಳನ್ನು ಕುರಿತು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಇಂಜಿನಿಯರಿಂಗ್ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸೈಯದ್ ಮಜರ್ ಅಲಿ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಆರಂಭದಲ್ಲಿ ವಾಣಿಜ್ಯ ಪ್ರಕಟಣೆಗಳು. ಕ್ಷಯರೋಗಿಗಳು ಬಹುಬೇಗ COVID-19 ತುತ್ತಾಗುತ್ತಾರೆ. COVID-19 ಹಾಗೂ ಕ್ಷಯರೋಗದ ಲಕ್ಷಣಗಳು ಬಹುತೇಕ ಒಂದೇ ತರಹ ಇರುತ್ತದೆ. ಕೆಮ್ಮು, ಜ್ವರ, ಗಂಟಲು ನೋವು, ಉಸಿರಾಟದ ತೊಂದರೆ ಕಂಡು ಬಂದಲ್ಲಿ COVID-19 ಹಾಗೂ ಕ್ಷಯರೋಗಕ್ಕೆ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸಿ COVID-19 ಹಾಗೂ ಕ್ಷಯರೋಗ ನಿರ್ಮೂಲನೆಗೆ ಕೈಜೋಡಿಸಿ ಕರ್ನಾಟಕವನ್ನು ಕೊರೋನಾ ಮತ್ತು ಕ್ಷಯಮುಕ್ತ ಮಾಡೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಚಾರ್ಯ ಶ್ರೀ ರಾಕುಂಜಿ ಆಶ್ರಮದಲ್ಲಿ ಪ್ರತಿ ತಿಂಗಳ ಅಮಾವಾಸ್ಯೆ ದಿನದಂದು ಗೋಶಾಲೆಯಲ್ಲಿ ಗೋಪೂಜೆ ಏರ್ಪಡಿಸಲಾಗುತ್ತಿದೆ. ಸಾರ್ವಜನಿಕರು ಭಾಗವಹಿಸಲು ಸಂಪರ್ಕಿಸಿ ಆಚಾರ್ಯ ಶ್ರೀ ರಾಕುಂಜಿ ಆಶ್ರಮ, ಬೆಟ್ಟೇನಹಳ್ಳಿ, ದೇವನಹಳ್ಳಿ ತಾಲೂಕು. ಮೊಬೈಲ್ ಸಂಖ್ಯೆ 7019254844. ಮೊಬೈಲ್ ಸಂಖ್ಯೆ ಇನ್ನೊಮ್ಮೆ 7019254844. ಓ ಶಂಕ್ರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಭಾರತಕ್ಕೆ ಗ್ರಾಮೀಣ ಜೀವನಕ್ಕೆ ಅರ್ಥ ವ್ಯವಸ್ಥಾ ಮೇ ಪಶು ಧನ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟ್ಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಕೃಷಿ ರಂಗದಲ್ಲಿ ಇದೀಗ ಕೇಳಿ ಕೊಯ್ಲು ಮತ್ತು ಒಕ್ಕಣೆ ಯಂತ್ರಗಳನ್ನು ಕುರಿತು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಇಂಜಿನಿಯರಿಂಗ್ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸೈಯದ್ ಮಜರ್ ಅಲಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಸೈಯದ್ ಮಜರ್ ಅಲಿ ಅವರೇ. ನಮಸ್ಕಾರ ಸರ್. ಇವತ್ತು ನಾವು ಕೃಷಿಯನ್ನು ಮಾಡುವಾಗ ಸಾಕಷ್ಟು ಕೃಷಿ ಕಾರ್ಮಿಕರ ಒಂದು ಅಭಾವವನ್ನು ಎದುರಿಸ್ತಾ ಇದ್ದೇವೆ. ಹೌದು, ಇದರಿಂದ ಬಹಳಷ್ಟು ಜನ ರೈತರು ಇವತ್ತು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹೌದು, ಯಾವುದೇ ರೈತರನ್ನು ನಾವು ಮಾತಾಡಿಸಿದಾಗ ನಮಗೆ ಕೆಲಸಗಾರರು ಸಿಗ್ತಾ ಇಲ್ಲ, ನಮ್ಮ ಕೃಷಿ ಕೆಲಸಗಳಿಗೆ ಅಂತ ಹೇಳ್ತಾರೆ. ಹೌದು, ಇದಕ್ಕೆ ಇರುವಂಥ ಒಂದು ಪರಿಹಾರ ಅಂದರೆ ನಾವು ಈ ಸುಧಾರಿತ ಕೃಷಿ ಯಂತ್ರೋಪಕರಣಗಳನ್ನು ಬಳಸ್ಕೊಳ್ಳುವಂಥದ್ದು. ಹೌದು, ಮುಖ್ಯವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ತಂತ್ರಜ್ಞಾನ ಸಂಸ್ಥೆಗಳು ಹಲವಾರು ರೀತಿಯ ಕೃಷಿ ಯಂತ್ರೋಪಕರಣಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇವತ್ತು ತಾವು ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಟಾವು ಮತ್ತು ಒಕ್ಕಣೆಗೆ ಬಳಸುವಂಥ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಈಗಾಗಲೇ ನಾನು ತಿಳಿಸಿದ ಹಾಗೆ ಈ ಒಂದು ಕೃಷಿ ಕಾರ್ಮಿಕರ ಸಮಸ್ಯೆಯಿಂದ ಯಂತ್ರೋಪಕರಣಗಳನ್ನು ನಾವು ಬಳಸುವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದೇವೆ. ಈ ಒಂದು ವಿಚಾರವನ್ನು ತಾವು ಹೇಗೆ ನೋಡ್ತೀರಿ? ಕೃಷಿಯಲ್ಲಿ ಈಗ ಪ್ರಮುಖ ಸಮಸ್ಯೆ ನಾವು ಈಗ ನಮಗೆ ತಲೆದೂರದ ಸಮಸ್ಯೆ ಅಂದರೆ ಕೂಲಿ ಕಾರ್ಮಿಕರ ಸಮಸ್ಯೆ. ಅದರಲ್ಲಿ ಮುಖ್ಯವಾಗಿ ಎಲ್ಲ ಕೃಷಿ ಚಟುವಟಿಕೆಗಳಲ್ಲಿ ನಮಗೆ ಎಲ್ಲಿ ಈ ಕೂಲಿ ಕಾರ್ಮಿಕ ಸಮಸ್ಯೆ ಜಾಸ್ತಿ ಆಗತ್ತಪ್ಪ ಅಂದರೆ ಮುಖ್ಯವಾಗಿ ನಮಗೆ ಕಟಾವು ಹಾಗೂ ಒಕ್ಕಣೆ ಮಾಡೋ ಒಂದು ಹಂತದಲ್ಲಿ. ಈ ಹಂತದಲ್ಲಿ ನಾವು ಕಟಾವು ಮಾಡದೇ ಇದ್ದಲ್ಲಿ ಎಲ್ಲ ಬೆಳೆಗಳು ಆ ಒಂದು

ಈಗ ಕಟಾವು ಆದ ತಕ್ಷಣ ಮುಖ್ಯವಾಗಿ ಇಮ್ಮಿಡಿಯೇಟ್ಲಿ ನಾವು ಒಕ್ಕಣೆ ಮಾಡಬೇಕಾಗತ್ತೆ ಯಾವುದೇ ಬೆಳೆ, ಅದರ ಶುದ್ಧೀಕರಣ ಅಥವಾ ಒಕ್ಕಣೆ ಮಾಡೋದು ಒಂದು ಒಂದು ಅದು ಕಂಟಿನ್ಯೂ ಹಂತ, ಅಂದ್ರೆ ಒಂದೇ ಹಂತದಲ್ಲಿ ನಾವು ಮಾಡಿ ಮುಗಿಸಿದ್ರೆ ಬಹಳ ಉಪಯೋಗ. ಹೌದೌದು, ಈ ಹಂತದಲ್ಲಿ ನಾವು ಈಗ ರೈತರು ಕಟಾವು ಮಾಡಿಬಿಡ್ತೀವಿ ಮತ್ತೆ ಆಮೇಲೆ ಮೆದೆ ಹಾಕಿದ ಮೇಲೆ ಬಹಳಷ್ಟು ದಿನ ನಾವು ಅದರಲ್ಲಿ ಹೆಚ್ಚಿನ ಒಂದು ಅವಕಾಶ ಕೊಟ್ಟಾದ್ಮೇಲೆ ನಮಗೆ ಹೆಚ್ಚಿನ ಒಂದು ಲಾಸಸ್ ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಇದರಲ್ಲಿ ಕಂಬೈನ್ಡ್ ಹಾರ್ವೆಸ್ಟರ್ ಅಂತ ಒಂದು ಒಂದು ದೊಡ್ಡ ಯಂತ್ರ, ಈ ಯಂತ್ರವನ್ನು ಸಾಮಾನ್ಯವಾಗಿ ಪಂಜಾಬ್ ಆ ಕಡೆ ಹರಿಯಾಣ ಈ ಪ್ರದೇಶದಲ್ಲಿ ಹೆಚ್ಚು ಉಪಯೋಗ ಮಾಡ್ತಾರೆ. ಹೆಚ್ಚು ಪ್ರದೇಶದಲ್ಲಿ ಬೆಳೆಯುವಂತ ಒಂದು ಬೆಳೆಗಳಲ್ಲಿ ಈ ಯಂತ್ರವನ್ನು ಉಪಯೋಗ ಮಾಡಬಹುದು. ಇದರಲ್ಲಿ ಮುಖ್ಯವಾಗಿ ಮೂರು ಚಟುವಟಿಕೆ ಘಟಕಗಳನ್ನು ನಾವು ಒಂದೇ ಒಂದು ಯಂತ್ರದ ಮುಖಾಂತರ ಮಾಡಬಹುದು. ಏನಪ್ಪಾ ಅಂದ್ರೆ ಒಂದು ಕಟಾವು ಮಾಡುವುದು, ಜೊತೆಗೆ ಒಕ್ಕಣೆ ಮಾಡುವುದು, ಮತ್ತೆ ಧಾನ್ಯವನ್ನು ಶುದ್ಧೀಕರಣ ಮಾಡುವುದು. ತೂರದಂತೀವಲ್ಲ ಅದು. ಈ ಒಂದು ಚಟುವಟಿಕೆಯನ್ನು ನಾವು ಒಂದೇ ಹಂತದಲ್ಲಿ ಯಂತ್ರದಿಂದ ಫಸ್ಟ್ ಕಟಾವಾಗಿ ಆಮೇಲೆ ಅದರ ಒಂದು ಬೆಲ್ಟ್ನ ಸಹಾಯದಿಂದ ತೆನೆ ಸಮೇತ ಅದು ಒಕ್ಕಣೆ ಹಂತಕ್ಕೆ ತಲುಪಿ ಅಲ್ಲಿ ತೆನೆ ಮತ್ತು ಕಾಳು ಬೇರ್ಪಡೆಯಾಗಿ ಮತ್ತೆ ಅದರಲ್ಲಿರುವ ಜರಡಿಯ ಸಹಾಯದಿಂದ ಅದು ಶುದ್ಧೀಕರಣ ಆಗಿ ನಿಮಗೆ ಒಂದು ಶುದ್ಧವಾದ ಒಂದು ಬೆಳೆ ನಾವು ಸಿಗುತ್ತೆ, ಕಾಳುಗಳು ಸಿಗುತ್ತೆ. ಈ ರೀತಿ ಇದು ಮುಖ್ಯವಾಗಿ ಹೆಚ್ಚೆಚ್ಚು ಪ್ರದೇಶದಲ್ಲಿ ಬೆಳೆದಾಗ ಹೌದು ಬಳಕೆ ಹೆಚ್ಚಿನ ಪ್ರದೇಶದಲ್ಲಿ ಈ ಉಪಕರಣ ಉಪಯೋಗ ಮಾಡಬಹುದು. ಇದು ಸ್ವಲ್ಪ ವೆಚ್ಚದಾಯಕ ಅಂತ ಹೇಳಬಹುದಾ? ಹೌದು, ಇದು ಬಹಳ ಹೆಚ್ಚಿನ ಒಂದು ವೆಚ್ಚ ತಗಲುತ್ತೆ ಇದರಲ್ಲಿ. ಇದು ಮುಂದುವರೆದು ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಮುಂದುವರೆದು ನಮ್ಮ ಒಂದು ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಇದು ಒಂದು ಬಾಡಿಗೆ ಆಧಾರದಲ್ಲಿ ಲಭ್ಯವಾಗಬಹುದು. ಇನ್ನೊಂದು ನಮ್ಮ ರಾಜ್ಯದ ಮುಖ್ಯವಾದ ಎಣ್ಣೆಕಾಳು ಬೆಳೆ ಅಂದರೆ ನೆಲಗಡಲೆ. ಹೌದು, ನೆಲಗಡಲೆನಲ್ಲಿ ಹೆಚ್ಚು ಒಂದು ಕಾರ್ಮಿಕರನ್ನ ಬಯಸುವಂತ ಕೆಲಸ ಅಂದ್ರೆ ಆ ನೆಲಗಡಲೆಯನ್ನ ಕೀಳುವಂತದ್ದು, ಆಮೇಲೆ ಬಿಡಿಸೋದು. ಹೌದು, ಇದಕ್ಕೆ ಏನಾದರೂ ಸುಧಾರಿತ ಯಂತ್ರಗಳಿದಾವಿಯೇ? ಯಾವುದೇ ಒಂದು ರೂಟ್ ಕ್ರಾಪ್ ಅಂತೀವಿ ಅಂದ್ರೆ ಬೇರ್ನಲ್ಲಿ ಬರುವ ಬೆಳೆಗಳನ್ನ ನಾವು ಕಂಪೇರ್ ಮಾಡಿದ್ರೆ ಇದರ ಒಂದು ಕಟಾವು ಸಾಮಾನ್ಯ ಬೇರೆ ಒಂದು ಬೆಳೆಗಳಿಗಿಂತ ಇದು ಕಷ್ಟ. ಈಗ ನಾವು ರಾಗಿ ಭತ್ತವನ್ನು ಸಲೀಸಕ್ಕೆ ಕಟಾವು ಮಾಡಬಹುದು, ಆದ್ರೆ ಈಗ ನೆಲಗಡಲೆ ನಿಮ್ಮ ಈರುಳ್ಳಿ ಇರಲಿ ಶುಂಠಿ ಇರಲಿ ಇಂಥ ಬೆಳೆಗಳಿಗೆ ಬಹಳ ಹೆಚ್ಚಿನ ಒಂದು ಸುಧಾರಣೆ ಬೇಕಾಗುತ್ತೆ, ಒಂದು ಹೆಚ್ಚಿನ ಒಂದು ಹೆಚ್ಚಿನ ಕಾರ್ಯಕ್ಷಮತೆ ಉಳ್ಳ ಯಂತ್ರ ಬೇಕಾಗುತ್ತೆ. ಮುಖ್ಯವಾಗಿ ಈಗ ನೆಲಗಡಲೆ ಬಗ್ಗೆ ಮಾತಾಡಬೇಕಂದ್ರೆ ಇದಕ್ಕೆ ಗ್ರೌಂಡ್ ನಟ್ ಡಿಗ್ಗರ್ ಅಂತ ಯಂತ್ರವನ್ನೇ ಅಭಿವೃದ್ಧಿಪಡಿಸಲಾಗಿದೆ. ಇದು ಹಸಿಕಾಯಿ ಕೀಳುವ ಯಂತ್ರ. ಇದರಲ್ಲಿ ಸಾಂಪ್ರದಾಯಿಕವಾಗಿ ಏನು ಹಸಿಕಾಯಿನೂ ನಾವು 10-15 ಆಳುಗಳನ್ನು ಉಪಯೋಗ ಮಾಡ್ತೀವಿ ಒಂದು ಎಕರೆ ಪ್ರದೇಶಕ್ಕೆ. ಆದರೆ ಈ ಇದರ ಸಹಾಯದಿಂದ ನಾವು ಈ ಯಂತ್ರ ಸಹಾಯದಿಂದ 2-3 ಆಳದ ಸಹಾಯದಿಂದ ನಾವು ಒಂದೇ ದಿನಕ್ಕೆ 8-10 ಎಕರೆ ಪ್ರದೇಶವನ್ನು ಕೀಳಬಹುದು. ಇನ್ನೊಂದು ವಿಶೇಷತೆ ಈ ಯಂತ್ರದ ಏನಪ್ಪ ಅಂದರೆ ಈ ಕಾಳುಗಳಿಗೆ ಹೆಚ್ಚಿನ ಹಾನಿ ಆಗದಂತೆ ಈ ಯಂತ್ರವು ಕಟಾವು ಮಾಡುತ್ತೆ. ಯಾಕಂದರೆ ಈಗ ನಮಗೆ ಈಗ ಬೇರೆ ಭತ್ತ ರಾಗಿಯಲ್ಲಿ ಏನು 10% ಏನೋ ಲಾಸ್ ಆದರೆ ಕಾಣಲ್ಲ, ಆದರೆ ಅದೇ ಲಾಸ್ ನಮ್ಮ ಒಂದು ಅಂದರೆ ಶೇಂಗಾ ಇರಲಿ ಅಥವಾ ಶುಂಠಿ ಅದರಲ್ಲಿ ಏನಾದ್ರು ಲಾಸ್ ಆದರೆ ನಮಗೆ ಇದರ ವ್ಯತ್ಯಾಸ ಬಹಳ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಇದರಲ್ಲಿ ಮುಖ್ಯವಾಗಿ ಇಂಜುರಿ ಅಂತೀವಿ, ಏನು ಬೆಳೆಯನ್ನು ಹಾನಿ ಆಗದಂತೆ ಒಂದು ನಾವು ಗಮನ ಕೊಡಬೇಕಾಗುತ್ತೆ. ಸೊ ಈ ಯಂತ್ರ ಸಹಾಯದಿಂದ ನಾವು ಆ ಕಾರ್ಯವನ್ನು ನಿರ್ವಹಣೆ ಮಾಡಬಹುದು. ಅಂದ್ರೆ ಇದು ಮುಖ್ಯವಾಗಿ ಕೊಕ್ಕೆ ಸಹಾಯದಿಂದ ಕೆಲಸ ಮಾಡುತ್ತೆ. ಹೌದು, ಇದರ ಒಂದು ಮೆಕಾನಿಸಮ್ ಬಗ್ಗೆ ಮಾತಾಡಬೇಕಂದ್ರೆ ಹೇಗೆ ಕೆಲಸ ಮಾಡುತ್ತಪ್ಪ ಅಂದ್ರೆ ಇದರಲ್ಲಿ ಒಂದು ಫಸ್ಟ್ ಫ್ರಂಟ್ ಅಲ್ಲಿ ಒಂದು ಬ್ಲೇಡ್ ಕೊಟ್ಟಿರ್ತಾರೆ, ಅದರ ಹಿಂದಿನ ಭಾಗದಲ್ಲಿ ಎಲ್ಲ ಆಕಾರದ ಕೊಕ್ಕೆಗಳಿಗೆ ಕೊಟ್ಟಿರ್ತಾರೆ. ಆ ಬ್ಲೇಡ್ ಸಹಾಯದಿಂದ ಶೇಂಗಾ ಬುಡ ಸಮೇತ ಮೇಲಕ್ಕೆ ಬರುತ್ತೆ. ಆ ಏನ್ ಕೊಕ್ಕೆಗಳು ಇದಾವ ಅದ್ರ ಆ ಕೊಕ್ಕೆಗಳ ಸಹಾಯದಿಂದ ಬೀಜ ಮತ್ತು ಕಾಯಿಗಳು ಬೇರ್ಪಟ್ಟು ಒಂದು ಕಡೆ ಮೆದೆ ಹಾಕುತ್ತೆ. ಓಹೋ, ಅಂದ್ರೆ ಒಂದು ಸಸ್ಯ ಮತ್ತು ಕಾಯಿಗಳು ಬೇರ್ಪಡೆ ಆಗುತ್ತೆ. ಓಹೋ, ಆಮೇಲೆ ಸಸ್ಯ ಭಾಗ ಬೇರ್ಕಡೆ, ಆಮೇಲೆ ನಾವು ಇದನ್ನ ಆಮೇಲೆ ಇದನ್ನ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಕಾಳು ಬಿಡಿಸಕ್ಕೆ ಉಪಯೋಗ ಮಾಡಬಹುದು. ಕಾಯಿಗಳನ್ನ ಕೂಡ ಇದು ಬಿಡಿಸುತ್ತೆ, ಆಮೇಲೆ ನಾವು ಬೀಜ ಪ್ರತ್ಯೇಕ ಮಾಡ್ಕೋಬೇಕು, ಬೀಜ ಪ್ರತ್ಯೇಕ ಮಾಡ್ಕೋಬೇಕಾಗುತ್ತೆ ಇದಕ್ಕೆ. ಅದಕ್ಕೂ ಏನಾದರೂ ಸುಧಾರಿತ ಉಪಕರಣ ಇದೆಯಾ? ಈ ಸಿಪ್ಪೆ ಸುಲಿಯ ಯಂತ್ರ ಅಂತಾರೆ. ಸೋಯಿಂಗ್ ಟೈಮಲ್ಲಿ ಒಂದು ಬಿತ್ತನೆ ಸಮಯದಲ್ಲಿ ಕಾಳುಗಳು ನಾವು ಯಾವಾಗಲೂ ರೆಡಿ ಇರಬೇಕು. ಆ ಟೈಮಲ್ಲಿ ನಾವು ಇಮಿಡಿಯೇಟ್ಲಿ ಸೋಯಿಂಗ್ ಮಾಡಬೇಕಾಗುತ್ತೆ ಶೇಂಗಾ. ಆ ಟೈಮಲ್ಲಿ ನಾವು ಕಾಳುಗಳು ರೆಡಿ ಆಗಲಿಲ್ಲ ಅಂದರೆ ನಮಗೆ ಆ ತೇವ ಸಿಗೋದಿಲ್ಲ, ಹಾಗೆ ನಾವು ಮುಂದೋಡ್ಬೇಕಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ಒಂದು ಸುಧಾರಿತ ಸಿಪ್ಪೆ ಸುಲಿಯೋ ಸಾಧನ ಅಂತೀವಿ, ಅಂದರೆ ಗ್ರೌಂಡ್ ಡಿಕಾಟಿಕೇಟರ್ ಅಂತ. ಇದು ಕೂಡ ಒಂದು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಳವಡ ಇದು ಅಭಿವೃದ್ಧಿಪಡಿಸಲಾಗಿದೆ. ಇದು ಯಂತ್ರಚಾಲಿತ ಉಪಕರಣ. ಸೊ ಇದರಲ್ಲಿ ಡ್ರಮ್ ಹಾಗೂ ಕೊಂಡಿಯನ್ನು ಕೊಟ್ಟಿರ್ತೀವಿ ಈ ಯಂತ್ರದಲ್ಲಿ. ಆ ಕೊಂಡಿಯ ಸಹಾಯದಿಂದ ಅದು ಒಂದು ತಿರುಗೋ ಒಂದು ಮೂವ್ಮೆಂಟಿಂದ ಡ್ರಮ್ ತಿರುಗೋ ಮೂವ್ಮೆಂಟಿಂದ ಕಾಯಿ ಮತ್ತು ನಿಮ್ಮ ಒಂದು ಸಿಪ್ಪೆಯನ್ನು ಅದು ಬೇರ್ಪಡಿಸುತ್ತೆ. ಅಲ್ಲಿ ಘರ್ಷಣೆಯಾಗಿ ಅಲ್ಲಿ ಘರ್ಷಣೆಯಿಂದ

ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿದಂಥ ರೈತರಿಗೆ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಲಾಗುತ್ತೆ. ಕೃಷಿ ವಸ್ತು ಪ್ರದರ್ಶನದಲ್ಲಿ ಆಧುನಿಕ ಕೃಷಿ ತಂತ್ರಜ್ಞಾನಗಳು, ಕೃಷಿ ಇಂಜಿನಿಯರಿಂಗ್ ಮತ್ತು ಕೃಷಿ ಪರಿಕರಗಳ ಸುಮಾರು 250 ಮಳಿಗೆಗಳು ಇರುತ್ತವೆ. ರೈತರು ತಮ್ಮ ಕೃಷಿ ಸಮಸ್ಯೆಗಳಿಗೆ ತಜ್ಞರಿಂದ ಸಲಹೆಯನ್ನು ಸ್ಥಳದಲ್ಲೇ ಪಡ್ಕೋಬಹುದು. ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಮಹಾದ್ವಾರದಿಂದ ಕೃಷಿ ಮೇಳದ ಸಭಾಂಗಣಕ್ಕೆ ತಲುಪೋದಕ್ಕೆ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರವೇಶ ಉಚಿತವಾಗಿರುತ್ತೆ. ರೈತ ಬಾಂಧವರು ಮತ್ತು ಸಾರ್ವಜನಿಕರು ಕೃಷಿ ಮೇಳದಲ್ಲಿ ಭಾಗವಹಿಸಿ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಇದು ಇಂದಿನ ಕೃಷಿ ರಂಗ. ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. 6:30 ಜಿಲ್ಲಾ ವಾರ್ತಾಪತ್ರ ಕೇಳಲಿದ್ದೀರಿ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿಗೀತೆ. 7:00 ಹಾಯಿದೋಣಿ ಚಿತ್ರಗೀತೆಗಳ ಕಾರ್ಯಕ್ರಮ. 7:45 ಪ್ರವೀಣ್ ಕುಮಾರ್ ಮಾವಿನಕಾಡು ಅವರಿಂದ ಭಾಷಣ, ನೀವು ಕರ್ಚಿಫ್ ಹಾಕಿದ್ದೀರಾ. ಲಘುಧಾಟಿಯ ಭಾಷಣ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:00 ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ. ರೂಪಕ ಘರ್ ಘರ್ ದೀಪ್ ಜಲೆ, ರಚನೆ ಮೋಹಿಂದರ್ ನಾಥ್ ರೈನಾ. 9:30 ಕನ್ನಡ ಭಾರತಿ. ಅಳಂದ ತಾಲೂಕಿನಲ್ಲಿ ಶರಣ ಪರಂಪರೆ, ಮಾತನಾಡುತ್ತಾರೆ ಧರ್ಮಣ್ಣ ಎಚ್ ಧನ್ನಿ. ನಂತರ ಡಾ ಬಿ ಶರಣಪ್ಪ ಸತ್ಯಪೇಟೆ ಅವರಿಂದ ಕಾವ್ಯಧಾರೆ ಕೇಳಲಿದ್ದೀರಿ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 10:00 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.